ಆಕಾಶದ ಮೇಲೆ ನನಗೆ ಆಕಾಶವದರಿತು, ತಾರೆಗಳು ಉದರಿದು, ಮತ್ತು ಸಪ್ತ ಸರಣಿಗಳು ಕೇರಿದವು, ಎಲೈ ಸಾರಥಿ ಬುದ್ಧಿ ಕಡು ಭಯಂಕರವಾಗಿರ್ಪ ಈ ಕೋಯನ್ನ ಕರಲಾಳು ಒಪ್ಪುವ ಖಡ್ಗ ಕತಾರಿ ಕೈ ಚೂರಿಗಳ ಹೊಳಪಕ್ಕೆ ಹೊಳಕ್ಕೆನ್ನುವ ತಟಿತ ಪ್ರಕಾಶಿತ ಕೋಟಿ ಸಿಡಿಲು ಗರ್ಜನೆಗೆ ನಿರ್ಜರ ಭಗ್ನವು ಈ ಭಾಗವಾದವು. ಕಣಲ್ ಕಣಲ್ ಕಣನಮ್ಮ ಗಂಟಿಯ ಖಣಿ ಖಣಿ ಎನ್ನುವ ಕಿರಿಗಜ್ಜೆಗಳ ನಾದಕ್ಕೆ ಫಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬೆರ್ರನೆ ಬಿಟ್ಟಿತು. ಆದಿಶೇಷನು ಮಣ್ಣು ಕಚ್ಚಿದ ನಿಕೋಯನ್ನು ಉಗ್ಗಟವಾದ ಕೋಪ ಆಟೋಪಕ್ಕೆ ಅರರಿಂದ ಹೊಡೆಯುವ ಸಿಂಹ ಗರ್ಜನೆಗೆ ಜರ್ಜರಿದ ದಿಗ್ಭುಜಗಳ ಕಿರ್ರನೆ ಸೀರಿ ಬೆಳೆದು ಬಂಡಾಳವು. ಹೇಗಪ್ಪ ಕರ್ಮನ ತಗ್ಗಿದನು, ಆ ಕೇಶವನ ಬಗ್ಗಿದನು, ಸೂರ್ಯಚಂದ್ರ ತಟ್ಟನೆ ಅದು ಪಲಾಯನಿಕ ಮೈಗೊಟ್ಟರು. ಅರರಿನ ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ನೂಗಿದರು. ರಜತಾದ್ರಿಯೊಳಗೆ ಇರುವ ಮೃಳನು ಬಿಡದ ಸುಡುಗಾಣ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂಥ ವೀರಾದಿ ವೀರ ಸೂರ ಪ್ರಾಕ್ರಮುಳ್ಳ ಜಗತ್ಯಾದೀಪ ಸುಂಭ ಮಹಾರಾಜನಂದು ಜಟ್ಟನೆ ಸೈಬೀರಿಯನ್ನು ಹೊಡಿ ಹೊಡಿ ಇಲ್ಲಿಂದ ನಡಿ. ಸುಂಭ ಮಹಾರಾಜನಾದರೆ ಬಹಳ ಸಹಜವಾಯಿತು. ಈ ಕುಳಿತಂಥ ಮಂದಿಗೆ ಬಹು ರಮ್ಯವಾಗಿ ತೋರಿತು. ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಅಲೆಯಲೈ ಸಾರಥಿ ಬುದ್ಧಿ, ಈ ಸಭಕ್ಕಡಿ ಬಂದ ತಾತ್ಪರ್ಯವೇನೆಂದರೆ ಎನ್ನ ಮಂತ್ರಿಗಳಾದ ಚಂಡ ಮುಂಡರಕ್ಕ ಸರ್ಕರಿಸುವಂತವನ ಸಾರಥಿ ಅತಿ ಜಾಗೃತಿ ವ್ಯಾಕರಿಸ್ತೀನಿ. ಅಷ್ಟೈಸರ ಮಸ್ತು ನಿಮಗಾಗಲಿ, ಹೇಳುವಂತವರಾಗಿರಿ. ಸುಮ್ಮ ಮಹಾರಾಜನೇ, ಇದಕ್ಕೆ ನಾವು ಆದ್ರೆ ಹೇಳುತ್ತೇನೆ ಕೇಳುವಂತವನ. ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗಿರಿ. ಇನ್ನು ಮೇಲೆ ಈ ರೂಢಿ ಒಳಗೆ ನಿಮಗೆ ಯಾರು ಹೇಳಿಲ್ಲದಂತಾಯಿ ಶಹಬ್ಬಾಶ್. ಕಾರಣ ಇಂದಿನ ದಿನದಳು ಹಿಮಾಲಯ ಪರ್ವತಕ್ಕೆ ಭೇಟಿಗೆ ಹೋಗಿ ಅಲ್ಲಿಯ ಗಂಡ ಬೇರುಂಡ ಸಿಂಹ ಶಾರ್ದುಲ ಹುಲಿ ಕರಡಿಗಳನ್ನು ಹಿಡಿದೊಡೆದು ಈ ನಿಮ್ಮ ತೋಳು ತಿಂಡಿಗಳನ್ನು ತೀರಿಸಿಕೊಂಡು ಬರುವಂತವರಾಗಿರಿ ಚಂಡ ಮುಂಡರೇ ಮಾಡಿ. ಅಗ್ರಜನಾದ ಸುಂಬಾಸೂರ ಮಹಾರಾಜನೇ, ಇಂದಿನ ದಿವಸ ನೀನು ಹೇಳಿದ ಪ್ರಕಾರ ಹಿಮಾಲಯ ಪರ್ವತಕ್ಕೆ ಹೋಗಿ ಭೇಟಿಯನ್ನು ಆಡಿ ಬರುತ್ತೇವೆ ಅಣ್ಣ, ಇದಕ್ಕೆ ಆಶೀರ್ವಾದವನ್ನು ಮಾಡುವಂತವನಾಗು. ಏನು ಚಿಂತೆವಿಲ್ಲ, ಹೋಗಿ ಬರುವಂತವರಾಗಿರಿ. ಹೊರಗೆಲೈ ಸಾರಥಿ ಬುದ್ಧಿ, ತಡ ಮಾಡದ ಹಿಮಾಲಯ ಪರ್ವತಕ್ಕೆ ರಥವನ್ನು ಅತಿ ಸೂಟದಿಂದ ಬಿಡುವಂತವನಾಗು. ಹಾ

ಭಜಕರಿಗೆ ಬಂದಿರುವ ಅರ್ಥನಾದವನ್ನು ಹೋಗಲಾಡಿಸುವ ಪ್ರಯುಕ್ತವಾಗಿ ನಾನು ಇಲ್ಲಿಗೆ ಪ್ರಸನ್ನಲಾಗಿರುವೆನು. ನಮೋ ನಮೋ ಓಂಕಾರಿ ವೈಭವ ಸದಾನಂದ ಕರುಣಿ ತ್ರಿಪುರ ಶರಣಾರ್ಥಿ ಜನರ ಕುಟುಂಬೇ ನಿನ್ನ ಪಾದಕ್ಕೆ ವಂದಿಸುವನು ತಾಯಿ ಸೌಖ್ಯಪ್ರದ. ಹೇ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರನಿಗೆ ನಿನಗೆ ಅಷ್ಟ ಐಶ್ವರ್ಯವಾಗಲಿ. ಇಂದಿನ ದಿವಸ ನೀನು ನನ್ನನ್ನು ಕರೆಸಿದ ಕಾರಣವೇನು ಹೇಳುವಂತವನಾಗು. ಹೇ ಅಮ್ಮ ಜನನಿ ಹೇ ದೇವೇಂದ್ರ ಭೂಪಾಲನೇ ನಾನಾದ್ರೂ ಹೇಳ್ತೇನೆ ಕೇಳುವಂತವನೇನಿರುವುದು ಚೆನ್ನಾಗಿ ಹೇಳುವಂತವನಾಗು. ಏನು ಹೇಳಮ್ಮ ತಾಯಿ ಏನು ಅಮ್ಮನವರೇ ನನ್ನ ಪೂರ್ವಾಜದ ಕರ್ಮದ ಫಲವು ನಾನೆಂತೂ ವರ್ಣಿಸಲಿ. ಹಿಂದಕ್ಕೆ ಮಹಿಷಾಸುರನೆಂಬ ರೆಕ್ಕಸನು ದಾಳಿ ಇಟ್ಟ ಕಾಲದಳು ನಿಮ್ಮ ಭವ್ಯ ಅಂತ ಕರುಣದಿಂದ ಇವತ್ತಿನವರೆಗೆ ಸುಖದಿಂದ ಕಾಲ ಕಳೆಯದೊಳಗಾಗಿ ಅತಿ ಕಠಿಣ ಮಾನಸರಾದ ಸುಂಬನಿ ಸುಮರೆಂಬ ಘನಗಾತ ರೆಕ್ಕಸರು ಎನ್ ಅಮರಾವತಿಯನ್ನು ಸೆರೆಗೈದು ಸರ್ವಾಧಿಕಾರ ಸ್ವಾಧೀನ ಮಾಡಿಕೊಂಡು ಎನ್ನ ಶ್ರೇಷ್ಠ ಪತ್ನಿಯರಾದ ಸಚಿ ರಂಭಾದಿಗಳ ಮಾನ ಭಂಗಗೊಳಿಸಿ ಅತಿ ವಿಧ ವಿಧದಿಂದ ಕೆಟ್ಟಕ್ಕೆ ಗುರಿ ಮಾಡಿದ್ದಾರೆ. ಹೇ ತಾಯಿ ದಯಾಹೀನರ ದಯಾ ನಿಧಿ ಆ ಕೂಳರನ್ನು ವರ್ತಿಸಿ ನಮ್ಮನ್ನು ಪರಿಪಾಲಿಸಬೇಕು ಮಾತೆ ಜಗದ್ ವಿಖಾತೆ. ಹೇ ದೇವೇಂದ್ರ ಭೂಪಾಲನೆ ನೀನೇನು ಭಯಗೊಳ್ಳದೆ ಇರು. ಆ ಕರ್ಪುರರಾದ ನಿಸುಂಬ ಸೂರ ಮತ್ತು ದೈತ್ಯರನ್ನು ನಾನು ಸಹ ನಿರ್ಮೂಲನ ಮಾಡುತ್ತೇನೆ. ನೀನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳುವಂತವನಾಗು. ಬಲಯಲೈ ಸಾರಥಿ ನಾನು ಈ ಪರ್ವತದ ಸೀಮೆಯಲ್ಲಿ ಯಾಗಿನಿ ಜೋಗಿನಿಯಾಗಿ ತಪಸ್ಸನ್ನು ಆಚರಿಸುವೆನು. ನನ್ನ ರೂಪವನ್ನು ಅತಿ ಚಲುವಿಕೆಯ ರೂಪವನ್ನು ತಾಳಿಯಲ್ಲಿ ಕುಳಿತುಕೊಳ್ಳುತ್ತೇನೆ. ಯಾವ ರಕ್ಕಸು ಬರುತ್ತಾರೆ ನಾನು ನೋಡಿಕೊಳ್ಳುತ್ತೇನೆ. ಪರದೇವಿ ಎಂಬ ಭಂಡಳೆ ಇಂಥ ಅದ್ಭುತ ಆಕಾರ ತೋರಿದ ನಿನಗೆ ಮಾಯಾ ಕಾರಣವೆಂದು ಅನ್ನುವರೆ ಇಂಥ ತಿಳಿಗೇಡಿತನ ನಿನಗೆ ಯಾರು ಹೇಳಿದರು? ಇಕೋ ಎನ್ನಾಣಿಯಾಗಿ ಹೇಳುವೆ ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ನನ್ನ ಮಾತನ್ನು ನಂಬುವಳಾಗು. ಇಲ್ಲದಿದ್ದರೆ ಈಶನಾರ್ಥದಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ಗುಂಡಿಗೆ ಎಂಸಿ ರಕ್ತವಂಕಾರಿಸುವೆ. ನಿನ್ನನ್ನು ಕಾಳಗದಿಂದ ಜಯಿಸಿ ಕೈಸೆರೆಯಾಗಿ ಅರಗಳಿಗೆ ಒಳಗಾಗಿ ನಮ್ಮ ಜ್ಞಾನವೇ ಸ್ವರನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುವೆ. ವ್ಯರ್ಥ ಮರ್ಯಾದೆಯಂ ಎನ್ನ ಕೈಯೊಳಗೆ ಕಳೆದುಕೊಳ್ಳಬೇಡ. ಮೂಡಲೇ ಮಟಿಹೀನರೆ ಎಲೈ ನೀಚ ರಾಕ್ಷಸನೆ ಕಾಡಿ ಹುಚ್ಚಿಗೆ ಬೀಳುವ ಪತಂಗದ ಮರಿಯಂತೆ ಬಿಸಿಲೊಳಗೆ ಬಿದ್ದ ಮೀನಿನಂತೆ ಏಕ್ತಕ್ಕೆ ಒದರಾಡುವಿ. ಇಕೋ ಎನ್ನ ನಿನ್ನ ಕರ್ಣಾಂತರ ದೋಳಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು ನಿನ್ನ ಕರ್ಣಾಂತರ ದೋಳು ರಕ್ತ ಕಾರಿಸುವ ಮಾರ ಮರ್ದಿನಿ ಎಂಬುದು ನಿನಗಿನ್ನೂ ಅರಿವಾಗಲಿಲ್ಲವೇ? ಎಲೈ ಮೂಢಾತ್ಮನೇ ಮೊದಲು ನನ್ನ ಜೊತೆಗೆ ಬಿದ್ದವನ್ನು ಮಾಡಿ ಗೆಲ್ಲು. ಹೇ ನೀಚ ರಕ್ಕಸನೆ ಇಕೋ ಎನ್ನ ಭೀಕರಕ್ಕೆ ನವದೀಪ ಸಪ್ತ ಶರಣಿಗಳು ಹೊಕ್ಕೇರಿದವು. ಇಂಥ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎನ್ನ ಪರಾಕ್ರಮವು ನಿನಗೆ ತಿಳಿಯುವುದು.

ಸಚ್ಚೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಚ್ಚೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಚ್ಚೆಯ ಕಾಳುಗಳು ಈ ಸಚ್ಚೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಕೃಷಿ ಹಾಡು. ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ